ನಾವು ವ್ಯಾಪಾರಕ್ಕೆ ಹೋಗವ್ ನಾನು ಬೇಗನೆ ಅಪ್ಪಣೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು. ಏನು ಅಣ್ಣ, ಒಂದು ಹಾಲ ಹೈನದಿಂದ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದಿಂದ ಕಡಿಮೆ ಇಲ್ಲ, ನೀರು ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ. ಏನೋ ತಮ್ಗೌಡ್ರ, ನಾವು ಮೂರು ಮಂದಿ ಕೂತು ಊಟ ಮಾಡ್ಬೇಕಾದ್ರ ಹಿರಿಯ ಹೊಡ್ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತು ನೋಡು. ಏನು ಅಣ್ಣ, ನೀ ಎಷ್ಟು ಹೇಳ್ರಿ ಕೇಳ್ಮನ್ಸ ಅಲ್ಲ, ತಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ. ಏನೋ ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗವ್ ನಾನು, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತೈತಿ ನೋಡು. ಏನ್ರಿ ಈರಪ್ಪಣ್ಣ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವ್ಕನ ಒಂದ ಕರಿ ಕಳಿಸಿ ಆಕಿಗೆ ಬುದ್ಧಿ ರೀತಿ ಹೇಳಿ, ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕಾಗ್ತದೆ. ನಿನ್ನ ಹೇಳಿಕೆ ಪ್ರಕಾರ ನಾದ್ರೆ ಆಕಿನ ಕರಿ ಕಳಿಸಿ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತಳಾಗು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಯ್ ನಾನು ಬೇಗನೆ ಬುತ್ತಿ ಗಂಟೆ ಕೊಡು. ಹೇಳ್ತೀನಿ ಕೇಳ್ರಿ. ಈಗ ಬಂದ್ರ ಲಾಭ ಆಗ್ತೈತಿ, ಎಲ್ಲಾದ್ರೂ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಪತ್ರ ಬಂದಿರುವುದು. ಅದೇ ಪ್ರಕಾರ ನಾದ್ರೆ ಗಂಟು ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು, ಬೇಗನೆ ಬುತ್ತಿ ಗಂಟೆ ಕೊಟ್ಟಿಕೊಡು ಅಂತ. ಪ್ರಿಯಾ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು, ಬೆಳ್ಳಿ ಬಂಗಾರ ಕುಡ್ಕೆ ಮನೆಗೆ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬೇಡ ಅಂತ ನೋಡ್ರಿ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ವ್ಯಾಪಾರ ಮಾಡೋರ್ ವ್ಯಾಪಾರ ಮಾಡಕಬೇಕು. ಹೌದ್ರಿ, ಹೊಲ್ಮನಿ ಮಾಡೋರ್ ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ ಬರಕ್ ಹೋಗ್ಬೇಡ, ಬೇಗನೆ ಬುತ್ತಿ ಗಂಟ ಹೇಳ್ತೀನಿ ಕೇಳ್ರಿ. ಚಂದವಾಗಿ ಹೇಳುವಂತಾಗು. ಮೂರಂತ ಸಮಣಿ ಮಾಲಾ ನರನ ನರನ ಸಲ್ಲ

ಎಲ್ಲರೂ ಧಾಳದಲ್ಲಿ ಹೇಳ್ತಿ. ಅಮ್ಮ ವ್ಯಾಪಾರಕ್ಕೆ ಹೋಗುವಾಗ ನಮ್ಮನೆ ಪುರುಷ ಏನ್ ಹೇಳ್ದಾರಿ? ಅಯ್ಯ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ. ಚಂದ ಹೇಳಿದ್ರಿ ಯಾಕೆ ಗಂಗಾ ಕರಿತಿ ನನ್ನ ಯಾಕೆ ಹೋಗಿ ಕಪ್ರ ಹಚ್ಚಿ ಕಾಯ್ ಹೊಡ್ಸ್ಕೊಂಡ ನನ್ನ ಮಗಳ ಬರುವಂತೆಲೆ ಗಂಡ ಮುಪ್ಪೂತ್ರ ಬೇಡಿಕೊಂಡ್ ಬಾ ಅಂತ ಹೇಳ್ಯಾರ. ಆಗ್ಲಿ ಅಮ್ಮ, ನನಗಾದ್ರೂ ಉದ್ದ ಹೇಳಿದಾರು. ಹೌದವ್ವ, ನಿಮಗಾದ್ರೂ ಉದ್ದ ಹೇಳ್ದಾರ? ಅದ್ನ ಹೇಳ್ಯಾರ ಅಮ್ಮ. ಸಂತೆ ಅಂತ ಮಾಡ್ಕೊಂಡ್ಬಂದ್ರಿ? ಆಗ್ಲಿವ ಸಂತೆ ಆತ್ರಿಲ್ಲ. ಬಿಸುದ ಆತ್ಲ ಇವ ಅಮ್ಮ. ಬಿಸುನು ಆಗ್ಲಿವ ಬಿಸು ಕೇಳಿ. ಬಂದೇವಣ್ಣ ಬಂದೇವಣ್ಣ ಹೇಳ್ತೀನಿ ಪ್ರಾಮ. ಎಮ್ಮ ಗುಡಿ ಸಲಕತ್ತು ಬಂದಂಗತ್ರಿ. ಹೌದಿಲ್ರಿ? ಗುಡ್ಯಾಗ ಪೂಜಾರ ಅದಾನು ಅಥವಾ ಇಲ್ಲೋ ಅಮ್ಮ ಅದ್ರು ಅಂದ್ರಿ? ಹೌದ್ರಿ ಪೂಜಾರಿ ಪೂಜಾರಿ. ಕುಗಡದ ಕರಿ ಹಾಕಿ ಯಾರದಿ ಹೇಳ ಕೂನ ಹಿಂದಿನವರಿಗೆ ಮಯ ಬಣ್ಣ ತೇಟಕ್ಕಿರ್ಲಿ ಬಣ್ಣ ನೋಡಿ ಮುಚ್ಚವನನ್ನ ಕಣ್ಣ. ಅಯ್ಯಪ್ಪ ನಿನ್ನ ಒಟ್ಟ ನಾವು ಯಾರನ್ನ ಗುರ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನ ಒಟ್ಟ ಗುರ್ತಿಲ್ಲ. ಗುರ್ತಿಲ್ಲ ಆಗ್ಲಿ ಪ್ರಮ. ಎಮ್ಮ ದೇವ್ರ ಸೇವಾ ಅಂತ ಮುಗಿತ್ರಿ. ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ. ನಮಸ್ಕಾರ ಮಾಡೋಣ. ಊರಾಗ ನಡೆದೇವ್ರ ಜಾತ್ರಿ ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಷಟ ಆಗಂಗಿಲ್ಲ ನೋಡ್ರಿ. ಏನೋ ಮೈತ್ರ ಬೇಡ ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ವಿಶಾಖ ಪಾಯಸ ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಹೋದ್ರೆ ಒಟ್ಟೆ ಹಾಕತ್ ನೋಡ್ರಿ. ಏನೋ ಮೈತ್ರ ಬೇಡ ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ. ನಾವಾದ್ರೆ ಪೇಟೆಲ್ ಹೋಗ ಜಾತ್ರೆ ಹೋಗ ನೋಡಿವಂತ ನಾವು. ಏನೋ ಮೈತ್ರ ಸಂಘ ಅಣ್ಣ ಹಂಗಾರ ಹೋಗ ನೋಡಿಲ್ಲ. ಏನೋ ಮೈತ್ರ ಬೇಡ ಜಾತ್ರೆಯಲ್ಲಿ ಅಂತೂ ಬಂದಂಗಾತು. ಹೌದಾ ಈ ಪಾಸ್ ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡ ಬರ್ಬೇಕಾಯ್ತು ನೋಡು. ಏನೋ ಮೈತ್ರ ಸಂಘಣ್ಣ ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ. ಏನೋ ಮೈತ್ರ ಬಾಣ ಕಾಯಿ ಕಪ್ರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇದ್ರೆ ಕಾಯಿ ಒಡಿಸ್ಕೊಂಡು ಬರುವ ನಡೆಯುವಂತ ನಾವು. ಏನೋ ಮೈತ್ರ ಸಂಘಣ್ಣ ನಾನ ಕಾಯಿ ಒಡಿಸ್ಕೊಂಡ ಬರ್ತೇನೆ ನೋಡ್ರಿ. ಏನು ನಿಮ್ ಕೈ ತಗೊಂಡ್ರಿ ಪೂಜಾರಿ ನಮ್ ಕಪ್ರ ಹಚ್ಚಿ ಕಾಯಿ ಒಡ್ ಕೊಡುವಂತ ನಾವು. ಏನನ್ ಮಗಳ ನಾನಾದ್ರೂ ಕಾಯದ್ರು ಓಡಿಸ್ಕೊಂಡು ಬಂದೇನ್ ನೋಡೇವಾಗ್ಲೇ ಮಾಡಿಸ್ಕೊಂಡ್ ಬಂದ್ ನಮಸ್ಕಾರ ಮಾಡಿ ಪರಮ ಮನೆಗೆ ಹೋಗಿ ನೋಡ್ರಿ. ದೇವ್ರ ನಮಸ್ಕಾರ ಮಾಡಿ ಆರುತಿ ಬೆಳಗುವೆನಾ ಜಯ ಜಯ ಆರುತಿ ಬೆಳಗುವೆನಾ ಜಯ ಜಯ ಆತ್ಮೀಯ ಕೇಳುಗರೆ, ಇದುವರೆಗೆ ಸಂಗ್ಯಾಬಾಳ ಡಪ್ಪಿನಾಟ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಕುಂದತೋಳಿ ಗ್ರಾಮದ ಮಾರುತಿ ಕೆದರಿ ಕಮಟೆ ಹಾಗೂ ತಂಡದವರು. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ ಚೌಡಿಕೆ ಪದಗಳನ್ನು ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ. ಸ್ವಾಮಿ.